ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಪರಿಸ್ಥಿತಿ ಅನುಕೂಲವಿದ್ರೆ ಡೆಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡೆಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡೆಕಾಲ್ಬ್ 91-78 ಬೆಳೆ ಸೂಪರ್ ಇಳುವರಿ ಬಂಪರ್. ಬಾಯರ್ನ ಡೆಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಟೊಬ್ಯಾಕೋ ಯೂಸರ್ಸ್ ಥಿಂಕ್ ದಟ್ ಟೊಬ್ಯಾಕೋ ಎಫೆಕ್ಟ್ಸ್ ದೆಮ್ ಓನ್ಲಿ, ಬಟ್ ದ ಟ್ರೂತ್ ಇಸ್ ಅದರ್ವೈಸ್. Tobacco affects everyone. Research shows that every cigarette filter pollutes the soil for many years. Tobacco production also damages the environment. That is why quit tobacco today. To quit tobacco, call toll-free helpline number 1-800-112-356. Issued in public interest by WHO. ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸಾಶಿ ಮರುಳಯ್ಯನವರ ಒಂದು ರಚನೆ ವೃಂದಗಾನದಲ್ಲಿದೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿ ಮೆದೆರೆದ ಬೆಳಕೆ, ಶ್ರಾವಣದ ಶುಭ ದಿನದಿ ಮೆದೆರೆದ ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಬರಾಗೆ ಮಡಿದವರ ಉಸಿರು, ಭಕ್ತಿಯದು ಬರಡಾಗೆ ಮಡಿದವರ ಉಸಿರು, ನಿನ್ನೊಡಲ ಭಟ್ಟಲಿಗೆ ಕೋಟಿ ಮಕ್ಕಳ ಬಸಿರು, ನಿನ್ನೊಡಲ ಭಟ್ಟಲಿಗೆ ಕೋಟಿ ಮಕ್ಕಳ ಬಸಿರು, ಮೀಸಲಿದೆ ಓ ಬೆಳಕೆ ಆಹುತಾತ್ಮರ ಮಡಿಲು, ಮೀಸಲಿದೆ ಓ ಬೆಳಕೆ ಆಹುತಾತ್ಮರ ಮಡಿಲು, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿಯ ಮೆದೆದ ಬೆಳಕೆ, ಶ್ರಾವಣದ ಶುಭ ದಿನದಿಯ ಮೆದೆದ ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿ ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಗಣತಂತ್ರ ದಟ್ಟಣೆಯ ವಿಸ್ತೃತದ ಗಂಧಕುಟಿ, ಜನಮನವೇ ವೇದಿಕೆಯು ವೈಜಯಂತಿ, ಜನಮನವೇ ವೇದಿಕೆಯು ವೈಜಯಂತಿ, ಸಕಲ ಸೌಹಾರ್ದದ ಸಮಬಾಳು ನಿನ್ನ ಗುರಿ, ಸಕಲ ಸೌಹಾರ್ದದ ಸಮಬಾಳು ನಿನ್ನ ಗುರಿ, ಸತ್ಯ ಸೂರ್ಯನ ತೇಜ ನಿನಗಾಯ್ತು ಪ್ರಣತಿ, ಸತ್ಯ ಸೂರ್ಯನ ತೇಜ ನಿನಗಾಯ್ತು ಪ್ರಣತಿ, ಬೆಳಗುತ್ತಿರು ಭಾರತದ

ನಾವು ಬಹಳ ಮುತುವರ್ಜಿಯಿಂದ ಗೊಬ್ಬರ ಕೊಡುವಾಗಲೂ ಕೂಡ ಚೆನ್ನಾಗಿ ಶೋಧಿಸಿ ಫಿಲ್ಟರ್ಗಳನ್ನು ಅಳವಡಿಸಿಕೊಂಡು ಬಹಳ ಜಾಗೃತೆಯಿಂದ ಕೊಡಬೇಕಾಗುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಸಿಗುವಂತಹ ಒಂದು ಗೊಬ್ಬರ ಇದೆ, ಯೂರಿಯಾ, ಬಹಳ ಕಡಿಮೆ ಖರ್ಚಿಗೂ ಸಿಗುತ್ತೆ, ಅದನ್ನು ಕೂಡ ಹನಿ ನೀರಲ್ಲಿ ಆರಾಮಲ್ಲಿ ಕೊಡಬಹುದು. ಅದು ಪೂರ್ತಿ ನೀರಲ್ಲಿ ಕರಗುವುದರಿಂದ ಸಾಮಾನ್ಯ 5 ರೂಪಾಯಿ 6 ರೂಪಾಯಿ ನಮಗೆ ಏನು ಕೆಜಿಗೆ ಸಿಗುತ್ತೆ ಅದನ್ನು ಕೂಡ ನಾವು ಹನಿ ನೀರಾವರಿ ರಸ ನೀರಾವರಿ ಪದ್ಧತಿ ನಾವು ಉಪಯೋಗಿಸಬಹುದು. ಇನ್ನು ಸಾಂಪ್ರದಾಯಿಕವಾಗಿ ನಾವು ಬೇಸಾಯ ಮಾಡೋದಾದ್ರೆ 4 ವಾರಗಳ ನಂತರ ಮೊದಲನೇ ಕಂತಿನ ಮೇಲ್ಗೊಬ್ಬರವಾಗಿ 20 ಕೆಜಿ ಸಾರ್ವಜನಿಕ ಮತ್ತೆ 20 ಕೆಜಿ ಪೊಟ್ಯಾಶ್ ಅನ್ನು ಕೊಡಬೇಕಾಗುತ್ತೆ. 8ನೇ ವಾರ 20 ಕೆಜಿ ಸಾರ್ವಜನಿಕ 20 ಕೆಜಿ ಪೊಟ್ಯಾಶ್ ಒದಗಿಸುವಂತ ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತ ವಿಚಾರ. ಈ ಒಂದು ಬೆಳೆನಲ್ಲಿ ಯಾವ್ಯಾವ ಕೀಟಗಳು ಕಂಡುಬರುತ್ತವೆ? ನೀವು ಹೇಳಿದ ಹಾಗೆ ಈ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಇದಕ್ಕೆ ಕೆಲವು ನಂಜಾಣ ರೋಗಗಳು, ಈ ಥ್ರಿಪ್ಸ್ ನುಸಿ ಮತ್ತು ಮೈಟ್ಸ್ ನುಸಿ, ಈ ಸಣ್ಣ ಕೀಟಗಳು ಬಹಳಷ್ಟು ಜಾಸ್ತಿ ಇದಕ್ಕೆ ತೊಂದರೆ ಕೊಡ್ತಾ ಇದಾವೆ. ಈಗ ನಾನು ಮೊದಲು ಹೇಳಿದಾಗ ಈ ಥ್ರಿಪ್ಸ್ ನುಸಿ ಅಂತ ಬರ್ತಾ ಇದಾವೆ, ಅದು ಏನ್ ಮಾಡ್ತೇನೆ ಅಂದ್ರೆ ಸಹ ಅದರ ಚಿಹ್ನೆ ಯಾವ ರೀತಿ ಅಂತ ಹೇಳಿದ್ರೆ ಎಲೆಗಳು ಮುಖಕ್ಕೆ ಮಡಚಿಕೊಂಡಿರ್ತದೆ ಈ ಥ್ರಿಪ್ಸ್ ನುಸಿಗಳು. ಇದು ಮಳೆಗಾಲದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಆದರೂ ಸ್ವಲ್ಪ ಈ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆದಷ್ಟು ಇದರ ಬಾಧೆ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನ ನಿರ್ವಹಿಸಲಿಕ್ಕೆ ನಾವೀಗ ನಿಯಂತ್ರಣ ಅಂತ ಹೇಳುದಿಲ್ಲ, ಒಂದು ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳ್ತೇವೆ, ಅದನ್ನ ಮಾಡಬೇಕಾಗುತ್ತೆ ನಾವು. ಅದಕ್ಕೆ ನಾವು ಮೂಲತಃ 4% ಬೇವಿನ ಬೀಜದ ಕಷಾಯ ಅಥವಾ ಸತ್ವಾಂಶ ಅಂತ ಹೇಳ್ತೇವೆ, ಅಥವಾ ಬೇರೆ ಕೀಟನಾಶಕಗಳನ್ನು ಕೀಟನಾಶಕಗಳನ್ನು ಬಳಸಬಹುದು. ಇದರ ಜೊತೆಗೆ ಪಿಪ್ರೊನಿಲ್ ಹೇಳುವಂತ ಕೀಟನಾಶಕ ಬರ್ತದೆ, ಅಸಫೇಟ್ ಅಂತ ಹೇಳುವಂತ ಕೀಟನಾಶಕ ಬರ್ತದೆ, ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಹೇಳುವಂತ ಕೀಟನಾಶಕ ಬರ್ತದೆ, ಅಥವಾ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿ ಪಡಿಸಿದಂತ ಬೇವಿನ ಮತ್ತು ಹೊಂಗೆಯ ಸೋಪು. ಹೌದು, ಈ ಬೇವಿನ ಸೊಂಗೆ ಸೋಪು ಅಂತ ಹೇಳಿದ್ರೆ ನಾನು ಯಾಕೆ ಇದನ್ನ ಕಡೆಗೆ ಹೇಳಿದೆ ಅಂತ ಹೇಳಿದ್ರೆ ಬಹಳ ಉತ್ತಮವಾದಂತಹ ಒಂದು ಇದು ಫಲಿತಾಂಶ ಕೊಟ್ಟಿದೆ. ಆದ್ರೆ ನಮ್ಮ ಕರ್ನಾಟಕದ ಎಲ್ಲಾ ರೈತರಿಗೂ ಅವರ ಮನೆ ಮನೆಗೆ ಇದು ಸಿಗುವಂತ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದ್ರಿಂದ ಇದನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಮಾಡುವುದು. ಕೆಲವು ನಮ್ಮ ತರಬೇತಿ ಕೊಡ್ತೇವೆ, ಅದಕ್ಕೂ ತರಬೇತಿ ಕೊಡ್ತೇವೆ. ನಮ್ಮ ಸಂಘ ಸಂಸ್ಥೆಗಳು ಮುಖಾಂತರ ಏನಾದರೂ ಬಂದ್ರೆ ಅದ್ರ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳುವಂತ ತರಬೇತಿ ಕೂಡ ನಮ್ಮ ಸಂಸ್ಥೆಯಲ್ಲಿ ತಾ ಇದ್ದೀವಿ ನಾವು. ಸೊ ಅದು ಕೂಡ ಒಂದು ಉತ್ತಮವಾದ ಫಲಿತಾಂಶ ಬಿಡ್ತದೆ. ಇನ್ನು ಎರಡನೇದು ಮುಖ್ಯವಾದ ಸಣ್ಣ ಕೀಟ ಅಂತ ಹೇಳಿದ್ರೆ ಮೈಟ್ಸ್ ನುಸಿ, ಅದು ಜೇಡ್ರ ಜಾತಿಗೆ ಸೇರಿದಂತ ನುಸಿ. ಇದಕ್ಕೂ ಕೂಡ ಅಷ್ಟೇ, ಬೇವಿನ ಅಥವಾ ಹೊಂಗೆಸು 7 ಗ್ರಾಂ ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಿಸಬೇಕು. ಹಾಗೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲೆ ಇರುವಂತಹ ಒಂದು ಕೀಟನಾಶಕ ಅಂತ ಹೇಳಿದ್ರೆ ಅಬಾಮೆಕ್ಟಿನ್ ಅಂತ ಹೇಳುವಂಥದ್ದು 1/2 ml ಪ್ರತಿ ಲೀಟರ್ಗೆ, ಇಕೋಮೈಟ್ ಅಂತ ಹೇಳುವಂಥದ್ದು 1 ml ಪ್ರತಿ, ಹಾಗೂ ಸಾಮಾನ್ಯವಾಗಿ ಸಿಗುವಂತ ಗಂಧಕ. ಹೌದು, ಈ ಗಂಧಕ ಕೂಡ ಇದಕ್ಕೆ ಒಳ್ಳೆ ಪರಿಣಾಮ ಬೀಳುತ್ತೆ. ಗಂಧಕ 2 ಗ್ರಾಂ ಗಂಧಕ ಕೂಡ ನಾವು ಪ್ರತಿ ಲೀಟರ್ ನೀರಿಗೆ ಅದು ಮೈಟ್ ಸೋಸಿಗೂ ನಿಯಂತ್ರಣ ಮಾಡ್ಲಿಕ್ಕಾಗುತ್ತೆ. ಹಾಗೂ ಈ ಬೂದಿ ರೋಗ ಅಂತ ಬರ್ತದೆ, ಅದನ್ನ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ. ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲೂ ಕೂಡ ನಾವು ಬೂದಿ ರೋಗ ಕಾಣ್ತಾ ಇದ್ದೇವೆ, ಬದನೆಗಾಲದಲ್ಲೂ ಚಳಿಗಾಲದಲ್ಲಿ ಜಾಸ್ತಿ, ಈ ಕಾಲದಲ್ಲೂ ಸಿಗುತ್ತೆ ಅದು ನೋಡ್ಲಿಕ್ಕೆ. ಅದಕ್ಕೂ ಕೂಡ ಈ ಯೂಸ್ ಆಗುತ್ತೆ ಈ ಗಂಧಕ ಅಂತ ಹೇಳುವಂತದ್ದು. ಇನ್ನು ಮೂರನೇದ ಏನು ಅಂತ ಹೇಳಿದ್ರೆ ಸಸ್ಯ ಹೇನು. ಹೌದು, ರಸಹೀರ ಕೀಟ. ರಸಹೀರ ಕೀಟ ಸಸ್ಯ ಹೇನು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳುವಂತದ್ದು ಈಗ ಬಹಳ ಪ್ರಚಲಿತ ಔಷಧಿ, 1/2 ml ಪ್ರತಿ ಲೀಟರ್ಗೆ. ಆಮೇಲೆ ಕೆಲವು ಸಲ ಈ ಕಾಯಿ ಕೊರಕ ಹುಳಗಳು ಬಾಧೆಗಳು ಕಂಡು ಬರ್ತವೆ. ಹೌದು, ಅದಕ್ಕೆ ಹೂವಿನ ಹಂತದಲ್ಲೇ ನಾವು ಏನಾದರೂ ಸ್ಪ್ರೇ ಮಾಡಬೇಕು. ಮೊಗ್ಗಿನಿಂದಲೇ ಶುರು ಮಾಡಿದ್ರೆ ಒಳ್ಳೇದು. ಮೊಗ್ಗಿನಿಂದ ಶುರು ಮಾಡಬೇಕು ಹೆಚ್ಚು ಕಮ್ಮಿ. ಮೊಗ್ಗಿನಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಸಿಗುವಂತ ಈ ಕಾರ್ಬಾರಿಲ್ ಅಂತ ಹೇಳುವಂತ ಔಷಧಿ 2 ಗ್ರಾಂ, ಅದನ್ನು ಕೂಡ ನಾವು ಇದು ಮಾಡ್ಕೊಂಡು ಮಾಡಬಹುದು. ಆಮೇಲೆ ಬಲಿತ ಕಾಯಿ ಕೊರಕ ಏನಾದರೂ ಕಂಡು ಬಂದ್ರೆ ನಾವು ಏನಾದ್ರೂ ಮೊದಲು ನಾವು ಸ್ಪ್ರೇ ಮಾಡಿದ ಕಂಡು ಬಂದ್ರೆ ಇಂಡಾಕ್ಸಿಕಾರ್ಬ್ ಅಂತ ಹೇಳುವಂತ ಒಂದು ಔಷಧಿ ಇರುತ್ತದೆ, ಅಥವಾ ರೆನಾಕ್ಸಿ ಪೇರ್ ಅಂತ ಹೇಳುವಂತ ಹೊಸ ಔಷಧಿ ಒಂದು ಬಂದಿದೆ ಕೊರಾಜಿನ್ ಅಂತ ಹೇಳ್ತಾರೆ, ಅದು ಕೂಡ ನಾವು ಉಪಯೋಗಿಸಬಹುದು. ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗುವಂತ ಕೀಟನಾಶಕಗಳು. ಇನ್ನೊಂದು ಮುಖ್ಯವಾದಂತಹ ಒಂದು ಕೀಟ ಅಂತ ಹೇಳೋಕ್ಕಾಗಲ್ಲ, ರೋಗ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಗಂಟು ರೋಗ, ಪೀಡೆ ಪೀಡೆ ಅಂತ ಹೇಳ್ಬೋದು. ಪೀಡೆ ಗಂಟು ರೋಗ, ನಿಮಟೋಡ್ಸ್ ಅಂತ ಹೇಳ್ತೇವೆ, ಜಂತು ಹುಳ ಅಂತ ಹೇಳ್ತೇವೆ, ಹುಳುಗಳು ಅಂತೀವಲ್ಲ. ಹೌದು, ಜಂತು ಹುಳ ಅಂತ ಸಾಮಾನ್ಯ. ಹೌದೌದು. ಸೊ ಇದು ಕೂಡ ನಾವು ಅದು ರೋಗ ಬಂದ ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಮುಂಜಾಗ್ರತೆ ವಹಿಸ್ಬೇಕು ಇದಕ್ಕೆ. ಯಾವ ರೀತಿ ಮುಂಜಾಗ್ರತೆ? ಬೆಳೆ ಪರಿವರ್ತನೆ, ಆಮೇಲೆ ಇನ್ನೊಂದು ಟ್ರೈಕೋಡರ್ಮ ಮತ್ತೆ ಸೂಡಮಾನಸ್ ನಾನು ಮೊದಲು ಬಹಳಷ್ಟು ನಿಮಗೆ ಬೇವಿನ ಹಿಂಡಿಗೂ ಬೆರೆಸ್ರಿ, ಗೊಬ್ಬರಕ್ಕೂ ಬೆರೆಸ್ರಿ, ಎಲ್ಲದಕ್ಕೂ ಬೆರೆಸ್ರಿ ಅಂತ ಹೇಳಿದೆ. ಹೌದು, ಅದು ಮುಖ್ಯವಾಗಿಂತ ಈ ಬೇರು ಗಂಟು ನಿಯಂತ್ರಣ ಮಾಡ್ಲಿಕ್ಕೆ ಇದ ಉಪಯೋಗಿಸಬೇಕಾಗುತ್ತೆ. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತ ವಿಶೇಷವಾಗಿ? ಈಗ ಮುಖ್ಯವಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಬೂದಿ ರೋಗ, ಅಂಗಮಾರಿ ರೋಗ ಹಾಗೂ ಎಲೆ ಚುಕ್ಕೆ. ಈ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಈ ಬೂದಿ ರೋಗದ ಹತ್ತಿಗೆ ನಾ ಮೊದಲೇ ಹೇಳಿದ ಹಾಗೆ ಗಂಧಕ ಬಳಸಿ ಗಂಧಕವನ್ನು ಬಳಸ್ಕೋಬಹುದು. ಆಮೇಲೆ ಈ ಬೇವಿನಣ್ಣೆ ಕೂಡ ಇತ್ತೀನ ದಿನಗಳಲ್ಲಿ ಕೆಲವು ಸಲ ಒಂದು ಒಳ್ಳೆ ಪರಿಣಾಮ ಕಂಡುಬಂದಿದೆ. ಹೌದು, ಒಂದು 2 ml ಬೇವಿನೆಣ್ಣೆಯನ್ನ ನಾವು ಉಪಯೋಗಿಸಬಹುದು. ಬೇವಿನೆಣ್ಣೆ ಉಪಯೋಗಿಸುವಾಗ ಅದನ್ನ ಹಾಗೆ ಅದನ್ನ ನೀರಿಗೆ ಹಾಕಂಗಿಲ್ಲ, ಅದನ್ನ ಬೇವಿನೆಣ್ಣೆನ ಚೆನ್ನಾಗಿ ಮೊದಲು ಕರೆಸ್ಕೋಬೇಕು. ಅದು ಹಾಗೆ ನೀರಿನಲ್ಲಿ ಕರೆಯಲ್ಲ, ಅದು ಅದನ್ನ ಕರೆಸಬೇಕಾದ್ರೆ ಸ್ವಲ್ಪ ಸೋಪಿನ ಸೊಲ್ಯೂಷನ್ ಹಾಕೊಂಡು ಒಂದು ಬಾಟಲಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಮುಖ್ಯವಾದಂತಹ ಟ್ಯಾಂಕಿಗೆ ಅದನ್ನ ಹಾಕೊಂಡು ಸಿಂಪರಣೆ ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಔಷಧಿಗಳು, ಹಳೆಯ ಔಷಧಿ ನಿಮಗೆ ಬೆಲಟಾನ್

ಪ್ರಕಲ್ಪಾತ